ನಮಸ್ಕಾರ. ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ ಇದು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್ಗಳಲ್ಲಿ ನಿಲಯದ ಸಂಜೆಯ ಪ್ರಸಾರ ಕಾರ್ಯವನ್ನು ಇದೀಗ ಆರಂಭಿಸುತ್ತಿದ್ದೇವೆ. 5:30:40 ಈ ಸಮಯದಲ್ಲಿ ಸಂಜೆಯ ಪ್ರಸಾರ ಕಾರ್ಯದಲ್ಲಿ ನಿಮ್ಮೊಂದಿಗೆ ನಾನು ಬಾನುಲಿ ಬಂಧು ಚಂದು. ಈ ಪ್ರಸಾರ ಕಾರ್ಯಕ್ಕೆ ನಿಮಗೆ ಆತ್ಮೀಯವಾದ ಸ್ವಾಗತ. ನಮ್ಮ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಕೇಳಿ ರೈತರಿಗಾಗಿ ಕಾರ್ಯಕ್ರಮ ಇದು. ಕೃಷಿರಂಗ ಕಾರ್ಯಕ್ರಮದ ಎಲ್ಲ ಕೇಳುಗರಿಗೆ ನಮಸ್ಕಾರ ಹಾಗೂ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ಕೇಳಿ, ವಿಶ್ವ ಹವಾಮಾನ ದಿನದ ಸಂದರ್ಭದಲ್ಲಿ ಭಾರತೀಯ ಹವಾಮಾನ ಇಲಾಖೆಯ ನಿರ್ದೇಶಕರಾದ ಸಿಎಸ್ ಪಾಟೀಲ್ ಅವರೊಂದಿಗಿನ ಸಂದರ್ಶನ. ಮೊದಲಿಗೆ ಒಂದೆರಡು ಪ್ರಕಟಣೆಗಳು. ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ಕಾಯ್ದೆಯು 2011 ಜಾರಿಗೆ ಬಂದಿದೆ. ಈ ಕಾಯ್ದೆಯಡಿಯಲ್ಲಿ ರೈತರನ್ನು ಹಾಗೂ ಗ್ರಾಹಕರನ್ನು ಹೊರತುಪಡಿಸಿ ಉಳಿದ ಎಲ್ಲಾ ತಯಾರಕರು, ವಿತರಕರು, ಸಗಟುದಾರರು, ಚಿಲ್ಲರೆ ವ್ಯಾಪಾರಿಗಳು, ಹೋಟೆಲ್ ಡಾಬಾ ಮಾಲೀಕರು, ಧಾರ್ಮಿಕ ಸಂಸ್ಥೆಗಳು ಈ ಕಾಯ್ದೆ ಅನ್ವಯ ಪರವಾನಗಿ ಪಡೆಯುವುದು ಕಡ್ಡಾಯವಾಗಿರುತ್ತದೆ. ಈ ಕಾಯ್ದೆ ಉಲ್ಲಂಘನೆಗೆ ಗರಿಷ್ಠ 6 ಜೈಲು ಅಥವಾ 5 ದಂಡ ವಿಧಿಸಲಾಗುವುದು. ಪ್ರಕಟಣೆ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ಕರ್ನಾಟಕ ಸರ್ಕಾರ, ಬೆಂಗಳೂರು. ನನ್ನ ಹೆಸರು ಬಸಲಿಂಗಪ್ಪ ಅಂತೇಳಿ ಮೇಡಮ್. ತಾಲೂಕು ಕೊಡಿಗೇರ ಗ್ರಾಮ ಪಂಚಾಯತ್ ತಡಿಬಿಡಿ ಮೇಡಮ್. ನಮ್ದು ಉಂಡೇಕಲ್ ಅಂತ ಊರು ಮೇಡಮ್. ನರೇಗಿಂದ ಮೇಡಮ್ ದುಡಿಯೋಣ ಹಬ್ಬ ಕಾರ್ಯಕ್ರಮ ದೊಡ್ಡದು ಕೃಷಿ ಹೊಂಡ ಇದು ಮಾಡಿದೆ ಮೇಡಮ್. ನೀರು ಬಿದ್ದಿದೆ ಅದರಲ್ಲಿ, ಅದರಿಂದ ಬಹಳ ಉಪಯುಕ್ತ ಆಗಿದೆ ಮೇಡಮ್. ನರೇಗ ಒಂದು ಬೆಳೆ ಬೆಳೆಯಲು ಮುಂದಿನ ದಾರಿ ತೋರಿಸಿದಂತಾಗಿದೆ ಮೇಡಮ್. ನರೇಗ ಯೋಜನೆಗೆ ಮತ್ತು ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಗೆ ತುಂಬಾ ಧನ್ಯವಾದ ಮೇಡಮ್. ಕೃಷಿ ಹೊಂಡ ನಿರ್ಮಾಣಕ್ಕೆ ನರೇಗಾ ಯೋಜನೆಯ ಪ್ರಯೋಜನ ಪಡೆಯಿರಿ. ಹೆಚ್ಚಿನ ಮಾಹಿತಿಗೆ ನಿಮ್ಮ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಗ್ರಾಮೀಣಾಭಿವೃದ್ಧಿ ಆಯುಕ್ತಾಲಯದ ಪ್ರಕಟಣೆ. ಬಾಲ್ಯ ವಿವಾಹ ಶಿಕ್ಷಾರ್ಹ ಅಪರಾಧ. ಬಾಲ್ಯ ವಿವಾಹ ನಡೆಸುವವರು, ಪ್ರೇರೇಪಿಸುವವರು, ಹಾಜರಿದ್ದವರು ಎಲ್ಲರೂ ಕನಿಷ್ಠ 1-2 ವರ್ಷಗಳವರೆಗೆ ಜಾಮೀನು ರಹಿತ ಕಠಿಣ ಜೈಲು ಶಿಕ್ಷೆ ಅಥವಾ 1,00,000 ರೂಪಾಯಿ ದಂಡ ಇಲ್ಲವೇ ಮಹಿಳೆಯರನ್ನು ಒಳಗೊಂಡಂತೆ ಎರಡೂ ಶಿಕ್ಷೆಗೆ ಗುರಿಯಾಗುತ್ತಾರೆ. ಬಾಲ್ಯ ವಿವಾಹ ಕಂಡುಬಂದಲ್ಲಿ ಹತ್ತಿರದ ಬಾಲ್ಯ ವಿವಾಹ ನಿಷೇಧ ಅಧಿಕಾರಿಗಳಾದ ಅಂಗನವಾಡಿ ಮೇಲ್ವಿಚಾರಕಿಯರು, ಮುಖ್ಯೋಪಾಧ್ಯಾಯರು, ಗ್ರಾಮಲೇಖಿಗರು, ಪಿಡಿಒ, ಸಿಡಿಪಿಒ, ಬಿಇಒ, ವೈದ್ಯಾಧಿಕಾರಿ, ತಹಶೀಲ್ದಾರರು ಇಲ್ಲವೇ ಪೊಲೀಸ್ ಇಲಾಖೆಯ ಯಾವುದೇ ಅಧಿಕಾರಿಗಳನ್ನು ಸಂಪರ್ಕಿಸಿ. ಪ್ರಕಟಣೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಕರ್ನಾಟಕ ಸರ್ಕಾರ. ಹಾಕಿ ಎಲ್ಲವೂ ಆಮೇಲೆ ನನ್ ಮಾತು ಕೇಳು ಈಗಲೇ. ಆಯ್ಕೆ ಇರುತ್ತೆ ಪ್ರತಿ ತಿರುವಲ್ಲಿ, ಆದ್ರೆ ನಮಗ್ ಯಾವುದೇ ಚಿಂತೆ ಇಲ್ಲ ರೀ. ಆದ್ರೆ ನಮಗ್ ಯಾವುದೇ ಚಿಂತೆ ಇಲ್ಲ ರೀ. ಸ್ಮಾರ್ಟ್ ಜನರ ಪ್ರಯೋರಿಟಿ ಕ್ಲಿಯರ್ ಇದೆ, ಉಳಿದದೆಲ್ಲ ಆಮೇಲೆ. ಮೊದಲು LIC. ಆತ್ಮೀಯ ಕೇಳುಗರೆ, ಪ್ರತಿ ವರ್ಷ ನಾವು March 23 ವಿಶ್ವ ಹವಾಮಾನ ದಿನ ಅಂತ ಆಚರಿಸ್ತೀವಿ. ಈ ವಿಶ್ವ ಹವಾಮಾನ ದಿನದ ಪ್ರಾಮುಖ್ಯತೆ ಏನು, ಈ ಒಂದು ದಿನದ ವಿಶೇಷತೆಗಳ ಬಗ್ಗೆ ಮತ್ತು ಈ ಹವಾಮಾನದ ವಿವಿಧ ಆಯಾಮಗಳ ಬಗ್ಗೆ ನಾವಿವತ್ತು ಪರಿಚಯವನ್ನು ಮಾಡಿಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡೋದಕ್ಕೆ ಬೆಂಗಳೂರಿನ ಭಾರತೀಯ ಹವಾಮಾನ ಇಲಾಖೆಯ ನಿರ್ದೇಶಕರಾದಂತ ಸಿಎಸ್ ಪಾಟೀಲ್ ಅವರು ನಮ್ಮ ಜೊತೆಲಿದ್ದಾರೆ. ಅವರಿಂದ ಈ ಮಾಹಿತಿ ತಿಳ್ಕೊಳ್ಳೋಣ. ನಮಸ್ಕಾರ ಪಾಟೀಲ್ ಅವರೇ. ನಮಸ್ಕಾರ. ಈಗ ನಾವು ಪ್ರತಿ ವರ್ಷ March 23 ವಿಶ್ವ ಹವಾಮಾನ ದಿನ ಅಂತ ಆಚರಿಸ್ತೀವಿ. ಈ ಒಂದು ದಿನಾಚರಣೆಯ ಉದ್ದೇಶ ಏನು ಅಂತೀರಿ? ಈ ವಿಶ್ವ ಹವಾಮಾನದ ದಿನಾಚರಣೆಯ ಮುಖ್ಯ ಉದ್ದೇಶ ಅಂದ್ರೆ ಈ ಹವಾಮಾನದ ಮುನ್ಸೂಚನೆಗಳನ್ನು ತಿಳ್ಕೊಂಡು ಅವುಗಳಿಂದ ಆಗುವ ಅಪಾಯಗಳನ್ನು ಎದುರಿಸುವುದು, ಈ ಅಪಾಯಗಳನ್ನು ಕಡಿಮೆ ಮಾಡಿಕೊಳ್ಳೋದು, ಅದರ ಪರಿಣಾಮಗಳನ್ನು ಕಡಿಮೆ ಮಾಡಿಕೊಳ್ಳೋದ ಮುಖ್ಯ ಉದ್ದೇಶ. ಮತ್ತು ಇದನ್ನು ಸಾರ್ವಜನಿಕರಲ್ಲಿ ಅರಿವು ಮೂಡಿಸೋದು, ಹವಾಮಾನದ ಸೇವೆಗಳನ್ನು ಏನದಾವು, ಯಾವ್ಯಾವ ರೀತಿ ಸೌಲಭ್ಯಗಳದಾವು, ಅದರಲ್ಲಿಂದ ನಾವು ಯಾವ ರೀತಿ ಉಪಯೋಗ ಮಾಡ್ಕೋಬೇಕು ಅನ್ನೋದು ಜನರಲ್ಲಿ ಅರಿವು ಮೂಡಿಸೋದೇ ಇದರ ಮುಖ್ಯ ಉದ್ದೇಶ. ಪ್ರತಿ ವರ್ಷ ಒಂದೊಂದು ವಿಶ್ವ ಹವಾಮಾನದ ದಿನಾಚರಣೆಗಾಗಿ ಒಂದೊಂದು ವಿಷಯದ ಬಗ್ಗೆ ನೀವು ಚಿಂತನ ಮಂಥನ ಮಾಡ್ತೀರಾ? ಚಿಂತನ ಮಂಥನ ಮಾಡ್ತೀವಿ. ಈ ವರ್ಷ ಅರ್ಲಿ ವಾರ್ನಿಂಗ್ ಆ್ಯಂಡ್ ಅರ್ಲಿ ಆ್ಯಕ್ಷನ್ ಅಂತ ಈ ವರ್ಷದ ಒಂದು WMO ಥೀಮ್. ಇದ್ರ ಬಗ್ಗೆ ಅಂದ್ರ ಅರ್ಲಿ ವಾರ್ನಿಂಗ್ ಅಂದ್ರ ನಾವು ಬೇಗ ಎಚ್ಚರಿಕೆ ಕೊಡಬೇಕು, ಎಚ್ಚರಿಕೆ ಕೊಡೋದು ಮತ್ತು ಬೇಗ ಅದ್ರ ಎಚ್ಚರಿಕೆ ಕೊಟ್ಟ ಕೂಡಲೇನ ಅದಕ್ಕೆ ಕ್ರಮಗಳನ್ನು ಕೈಕೊಳ್ಬೇಕು ನಾವು. ಈ ಕ್ರಮಗಳನ್ನು ಕೈಕೊಂಡ್ರ ಅಂದ್ರೆ ಅದ್ರದ್ದು ಉದ್ದೇಶ ಈಡೇರುತ್ತೆ. ನಾವು ಬರೀ ವಾರ್ನಿಂಗ್ ಕೊಟ್ವಿ ಅದ್ರದ್ದು ಆಕ್ಷನ್ ತೊಗೊಳ್ಳಿಲ್ಲ ಅಂದ್ರೆ ಅದ್ರದ್ದು ಪೂರ್ಣ ಆಗಲಿಲ್ಲ ಅಂತ. ಅರ್ಲಿ ವಾರ್ನಿಂಗ್ ಅರ್ಲಿ ಆಕ್ಷನ್, ಅರ್ಲಿ ವಾರ್ನಿಂಗ್ ಆ್ಯಂಡ್ ಅರ್ಲಿ ಆಕ್ಷನ್, ಅದು ಈ ವರ್ಷದ ಅಧ್ಯಾಯ ವಾಕ್ಯ, ಅಧ್ಯಾಯ ವಾಕ್ಯ ವಿಷಯ ಅಂತ ಹೇಳ್ಬೋದು. ಈಗ ನಮ್ಮ ಜನಸಾಮಾನ್ಯರ ಜೀವನದಲ್ಲಿ ಹವಾಮಾನದ ಪ್ರಾಮುಖ್ಯತೆ ಏನು ಅಂತೀರಿ? ಹವಾಮಾನ ಮಾನವನ ಪ್ರತಿಯೊಂದು ಚಟುವಟಿಕೆಗಳ ಮೇಲೆ ಪ್ರಭಾವ ಬೀರುತ್ತೆ. ಈಗ ಸಾಮಾಜಿಕ, ಆರ್ಥಿಕ ಮತ್ತು ಸಾರಿಗೆ, ಮೀನುಗಾರಿಕೆ, ಕೃಷಿ, ವ್ಯವಸಾಯ, ವಿಮಾನಯಾನ, ಜಲ ಸಾರಿಗೆ, ಭೂ ಸಾರಿಗೆ, ಪ್ರತಿಯೊಂದು ಇವನ್ ನಾವು ಯಾವ ರೀತಿ ನಾವು ಉಡುಪು ಧರಿಸ್ಕೋಬೇಕು, ನಾವು ಗೊತ್ತಿರಲಾದಂಗೆ ಎಷ್ಟೋ ವಿಷಯಗಳನ್ನು ಹವಾಮಾನದ ಆಧಾರಿತವಾಗಿ ನಾವು ಅದನ್ನು ನಿರ್ಧಾರ ಕೈಗೊಳ್ತೀವಿ. ಪ್ರತಿಯೊಂದು ನಮ್ಮ ಜೀವನದ ಬಹುತೇಕ ಚಟುವಟಿಕೆಗಳು ಹವಾಮಾನದ ಮೇಲೆ ಅವಲಂಬನವಾಗಿ. ಈಗ ನಮ್ಮ ದೇಶವನ್ನು ತೆಗೆದುಕೊಂಡ್ರೆ ಈ ಹವಾಮಾನ ಮುನ್ಸೂಚನೆಗೆ ಸಂಬಂಧಪಟ್ಟಾಗೆ ಈ ಮಾನ್ಸೂನ್ ಬಗ್ಗೆ ಮುನ್ಸೂಚನೆ ಬರುತ್ತೆ, ಸಾಧಾರಣವಾಗಿ ಮೇ ತಿಂಗಳಲ್ಲಿ ಪ್ರತಿ ವರ್ಷ. ಇದು ನಮ್ಮ ದೇಶಕ್ಕೆ ಎಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ ಅಂತೀರಿ? ನಮ್ಮ ದೇಶ ಐತಲ್ಲ ಮನ್ಸೂನ್ ಮೇಲೆ ಅವಲಂಬನವಾಗಿದೆ ನಮ್ಮ ಎಲ್ಲ ಆರ್ಥಿಕ ವ್ಯವಸ್ಥೆ. ಆದರೆ 100-80% ಮಳೆ ಬರೋದು ಮನ್ಸೂನ್ದಿಂದ. ಆದ್ದರಿಂದ ಈ ಮನ್ಸೂನ್ ಸೂಚನೆಯು ಭಾಳ ಮುಖ್ಯವಾಗಿದೆ. ಬೇರೆ ಬೇರೆ ಬಜೆಟ್ ಅಲೊಕೇಷನ್ನು, ಇಂಪೋರ್ಟು, ಎಕ್ಸ್ಪೋರ್ಟು, ಬೇರೆ ಬೇರೆ ಲಾಂಗ್ ಟರ್ಮ್ ಏನು ಪ್ಲಾನಿಂಗ್ಸ್ ಏನದಾವಲ್ಲ ಗೌರ್ಮೆಂಟದ್ದು, ಅವೆಲ್ಲ ಮನ್ಸೂನ್ ಫೋರ್ಕಾಸ್ಟ್ ಮೇಲೆ ಅವಲಂಬನವಾಗಿ. ವಿಶೇಷವಾಗಿ ನಮ್ಮ ಕೃಷಿಗೆ ಇದು ವಿಶೇಷವಾಗಿ ಒಂದು ಕೊಡುಗೆಯನ್ನು ಕೊಡುತ್ತೆ ಅಂತ ಹೇಳ್ಬೋದು. ಹೌದು, ಫರ್ಟಿಲೈಸರು ಇವನ್ನೆಲ್ಲ ಮ್ಯಾನುಫ್ಯಾಕ್ಚರಿಂಗ್ ಇರ್ಬೋದು, ಮಾಡ್ಕೋಬೇಕು, ಸೀಡ್ಸ್ ಇವೆಲ್ಲ ಮನ್ಸೂನ್ ಫೋರ್ಕಾಸ್ಟ್ ಮೇಲೆ ಅವಲಂಬಿತ ಆಗಿರುತ್ತೆ. ಅಂದ್ರೆ ಜೂನ್ ತಿಂಗಳಿಗೆ ಅಷ್ಟೊತ್ತಿಗೆ ತಯಾರು ಮಾಡ್ಕೊಂಡಿರ್ತಾರೆ, ಆದ್ರೂ ಮಾನ್ಸೂನ್ ಮುನ್ಸೂಚನೆ ಬಗ್ಗೆ ಒಂದು ಗಮನ ಇಟ್ಟೇ ಇರ್ತಾರೆ ಅಂತ ಹೇಳ್ಬೋದು. ಈ ಇದಕ್ಕೆ ಸಂಬಂಧಪಟ್ಟವರು ಕೃಷಿ ಇಲಾಖೆಯವರಾಗ್ಬೋದು, ಕೃಷಿ ಪರಿಕರಗಳನ್ನ ತಯಾರು ಮಾಡುವಂತ ಒಂದು ವಿವಿಧ ಉದ್ಯಮಗಳು, ಹೌದು, ಇವರೆಲ್ಲ ಒಂದು ಗಮನವನ್ನ ಇಟ್ಟೇ ಇರ್ತಾರೆ ಅಂತ ಹೇಳಿ. ಈಗ ನಮ್ಮಲ್ಲಿ ವಿಶೇಷವಾಗಿ ಈ ನೈಋತ್ಯ ಮಾನ್ಸೂನ್ಗಳಿಗೆ ವಿಶೇಷವಾದ ಪ್ರಾಮುಖ್ಯತೆ ಯಾಕೆ ಅಂತೀರಿ? ಮಾನ್ಸೂನ್ ಮಾರುತ್ತೆ ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ 4 ತಿಂಗಳು ಇರ್ತೈತಿ. 100-80% ಮಳೆ ಬರೋದು ಮಾನ್ಸೂನ್ದಿಂದ, ನೈಋತ್ಯ ಮಾನ್ಸೂನ್ದಿಂದ ಮಳೆ ಬರೋದು. ಆದ್ರೆ ತಮಿಳುನಾಡು ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಏನು ನಾರ್ತ್ ಈಸ್ಟ್ ಮಾನ್ಸೂನ್ ಅಂತ ಕರಿತೀವಲ್ಲ, ಅದು ಹೆಚ್ಚಿಗೆ ಬರ್ತೈತೆ. ಈಶಾನ್ಯ ಈಶಾನ್ಯ ಮಾರುತ ತಮಿಳುನಾಡಿನ ಮೇಲೆ ಹೆಚ್ಚಿನ ಮಳೆ ತರುತ್ತೆ ಅವ್ರಿಗೆ, ಅದರಿಂದ ಅನುಕೂಲ. ಅದರಿಂದ ಅಂದ್ರೆ ಅದೊಂದು 20% ಪ್ರದೇಶಗಳನ್ನ ಆವರಿಸಬಹುದು ಅಂತೀರಿ. ಈ ನೈಋತ್ಯ ಮಾನ್ಸೂನ್ ಮಾರುತಗಳೇ ನಮಗೆ ಹೆಚ್ಚು ಮಳೆಯನ್ನ ತರುವಂತವು. ಮತ್ತೆ ನಮ್ಮ ಖುಷ್ಕಿ ಬೇಸಾಯ ಅಂತೀವಲ್ಲ, ಅದು ನೈಋತ್ಯ ಮಾನ್ಸೂನ್ ಮೇಲೆ ಹೆಚ್ಚು ಅವಲಂಬಿತ. ಹೌದೌದು, ಒಣ ಬೇಸಾಯ ಎಲ್ಲ ನೈಋತ್ಯ ಮಾನ್ಸೂನ್ ಮೇಲೆ ಅವಲಂಬ ಆಗಿದೆ. ಮತ್ತೆ ನೀರಾವರಿ ಕೂಡ ನಾವು ಎಲ್ಲ ಅಣೆಕಟ್ಟುಗಳು ಎಲ್ಲ ತುಂಬಬೇಕು. ಪ್ರತಿಯೊಂದು ಆರ್ಥಿಕ ಚಟುವಟಿಕೆಗಳು ಮಾನ್ಸೂನ್ ಮೇಲೆ ಅವಲಂಬನವಾಗಿವೆ. ಮಾನ್ಸೂನ್ ಚೆನ್ನಾಗಿತ್ತು ಅಂದ್ರೆ ಅಣೆಕಟ್ಟುಗಳು ತುಂಬುತ್ತವೆ, ಕೃಷಿನೂ ಚೆನ್ನಾಗಿ ಆಗುತ್ತೆ. ಇನ್ನ ನಮ್ಮ ರೈತರಿಗೆ ವಿಶೇಷವಾಗಿ ಖುಷ್ಕಿ ಬೇಸಾಯದಲ್ಲಿ ತೊಡಗಿರುವಂತವ್ರಿಗೆ ಈ ಹವಾಮಾನ ಮುನ್ಸೂಚನೆ ಬಹಳ ಮುಖ್ಯ. ಹೇಗೆ ಅಂತೀರಿ? ಕೃಷಿ ಚಟುವಟಿಕೆಗಳಿಗೆ ಬಿತ್ತದಿರಬಹುದು, ಗೊಬ್ಬರ ಹಾಕೋದು, ಔಷಧ ಸಿಂಪಡಣೆ, ಇವೆಲ್ಲ ಮುನ್ಸೂಚನೆ ಆಧಾರದ ಮೇಲೆ ಅವ್ರು ನಿರ್ಧಾರ ಮಾಡಿಕೊಂಡ್ರೆ ಅವ್ರದ್ದು ಖರ್ಚು ವೆಚ್ಚನೂ ಕಡಿಮೆ ಆಗುತ್ತೆ ಮತ್ತು ಅದ್ರದ್ದು ಇಳುವರಿನೂ ಹೆಚ್ಚಿಗೆ ಆಗುತ್ತೆ. ಗೊಬ್ಬರ ಅವರು ಹಾಕಿರ್ತಾರೆ, ತಕ್ಷಣ ಮಳೆ ಬಂತು ಅಂದ್ರೆ ಎಲ್ಲ ಕುಚ್ಕೊಂಡು ಹೋಗ್ಬಹುದು. ಗೊಬ್ಬರ ಹಾಕಿರ್ಬೋದು, ಒಮ್ಮೆ ಕೀಟನಾಶಕ ಸಿಂಪಡಣೆ ಮಾಡಿದ ಹುಳ ನಮ್ಮ ಮಳೆ ಬಂತು, ಕೆಲವು ಸಂದರ್ಭದಲ್ಲಿ ಕೊಯ್ಲು ಮಾಡಿರ್ತಾರೆ ಅಂತ ಸಂದರ್ಭದಲ್ಲಿ ಬಹಳ ನಷ್ಟ ಅನುಭವಿಸ್ಬೇಕಾಗತ್ತೆ. ಹಂಗಾರೆ ರೈತರಿಗೆ ಇದು ಬಹಳ ಮುಖ್ಯ ಅಂತ ಹೇಳ್ಬೋದು. ಮತ್ತೆ ಮೀನುಗಾರರಿಗೆ ಹೇಗೆ ಮುಖ್ಯ ಅಂತೀರಿ? ಮೀನುಗಾರರಿಗೆ ಒಂದದ್ದು ಗಾಳಿಯ ವೇಗ ಹೆಚ್ಚಿಗಿದ್ದಾಗ ಮತ್ತು ಸಮುದ್ರದ ಅಲೆಗಳು ಬಹಳ ತೀವ್ರಗೊಂಡಾಗ ಅವ್ರಿಗೆ ಮೀನುಗಳನ್ನು ಹಿಡಿಯೋದು ಕಷ್ಟ ಮತ್ತು ದೋಣಿಗಳು ಒಮ್ಮೆ ಮುಳುಗಿ ಹೋಗ್ಬಿಡ್ತಾವೆ ಇದರಿಂದ. ಆದ್ದರಿಂದ ಅವ್ರಿಗೆ ನಾವು ಮುನ್ಸೂಚನೆ ಕೊಡ್ತೀವಿ. ಸೈಕ್ಲೋನ್ ಬಂದಾಗ, ಲೋ ಪ್ರೆಷರ್ ಆದಾಗ ಮೀನುಗಾರರು ಸಮುದ್ರಕ್ಕೆ ಇಳಿಯಬಾರದು ಅಂತೇಳಿ ಎಚ್ಚರಿಕೆ ಕೊಟ್ಟಿರ್ತೀವಿ. ಮತ್ತೆ ಸಾರಿಗೆ ಸಂಪರ್ಕಕ್ಕೆ ರೈಲ್ವೆ ಇರ್ಬೋದು, ಭೂ ಸಾರಿಗೆ, ಎಲ್ಲ ವಾಯು ಸಾರಿಗೆ ಕೂಡ ನಾವು ಡೆಡಿಕೇಟೆಡ್ ಆಫೀಸ್ ಇದೆ ನಮ್ದು ವಾಯು ಸಾರಿಗೆ ಎಲ್ಲ ವಿಮಾನ ನಿಲ್ದಾಣಗಳಿಗೆ. ಅವ್ರಿಗೆ ವಾಯು ಸಾರಿಗೆ ಅಂತೂ ಭಾಳ ಹವಾಮಾನದ ಮೇಲೆ ಅವಲಂಬಿತವಾಗಿದೆ, ಭಾರಿ ಇದು ವೆದರ್ ಸೆನ್ಸಿಟಿವ್. ಇನ್ನು ಈ ಹವಾಮಾನ ವೈಪರೀತ್ಯದಿಂದ ಉಂಟಾಗುವಂಥ ನೈಸರ್ಗಿಕ ವಿಕೋಪಗಳು ಯಾವ್ಯಾವು ಅಂತೀರಿ? ನೈಸರ್ಗಿಕ ವಿಕೋಪಗಳು ಬೇಕಾದಷ್ಟು ಅದಾವು, ಅದರಲ್ಲಿ ಹವಾಮಾನದಿಂದನೂ ಒಂದು 100-ಕ್ಕೆ 80% ವಿಕೋಪಗಳು ಹವಾಮಾನದಿಂದ ಆಗ್ತಾವೆ. ಮುಖ್ಯವಾಗಿ ಗುಡುಗು ಸಿಡಿಲು, ಅದರಲ್ಲಿಂದ ಎಷ್ಟೋ ಸಾವು ನೋವಾಗುತ್ತೆ ಮತ್ತು ಆಸ್ತಿ ಪಾಸ್ತಿನೂ ಹಾಳಾಗುತ್ತೆ. ಹೌದೌದು, ಈ ಗುಡುಗು ಸಿಡಿಲಿಂದ ಗಾಳಿ ಸ್ಪೀಡ್ ಹೆಚ್ಚಿಗೆ ಆಗುತ್ತೆ. ಏಪ್ರಿಲು ಮೇ ಜೂನ್ದಲ್ಲಿ ಗಾಳಿ ಸ್ಪೀಡ್ ಹೆಚ್ಚಿಗೆ ಆಗಿರುವುದರಿಂದ ವಿದ್ಯುತ್ ಕಂಬಗಳು ಮತ್ತು ಕಚ್ಚಾ ಮನೆಗಳು ಮತ್ತು ಗಿಡ ಮರಗಳು ಉರುಳಿ ಬೀಳ್ತಾವೆ. ಆ ಒಂದು ಸಂದರ್ಭದಲ್ಲಿ ಜನರು ರಕ್ಷಿಸಿಕೊಳ್ಳಬೇಕು. ಎರಡನೇದ್ದು ಪ್ರವಾಹಗಳು ಬರ್ತಾವೆ ಮತ್ತು ಬರಾನು ಬರಬಹುದು, ಮತ್ತು ಇದು ಹೀಟ್ ವೇವ್ಸು, ಕೋಲ್ಡ್ ವೇವ್ಸು. ಹೀಟ್ ವೇವ್ಸ್ ಬ್ಯಾಸಿಗೆ ಒಳಗೆ ಬರ್ತೈತಿ ಏಪ್ರಿಲ್ ಮೇದಲ್ಲಿ, ಮತ್ತು ಕೋಲ್ಡ್ ವೇವ್ ಚಳಿಗಾಲದಲ್ಲಿ ಬರ್ತದೆ ಡಿಸೆಂಬರ್ ಜನವರಿ. ಹಾಂ ಹಾಂ ಹಾಂ ಹಾಂ, ಹಿಂಗೆ ಬೇಕಾದಷ್ಟು ಚಂಡಮಾರುತಗಳು ಉಂಟಾಗ್ತವೆ. ಚಂಡಮಾರುತಗಳು ಉಂಟಾಗ್ತಾವೆ, ಸುನಾಮಿ ಅಂತೀವಿ. ಹಾಂ, ಸುನಾಮಿಗಳು, ಅರ್ಥಕ್ವೇಕ್ ಆಗುವ ಭೂಕಂಪಗಳು, ಹಾಂ, ಭೂಕಂಪಗಳಾಗುವುದರಿಂದ ಉಂಟಾಗ್ತಾವೆ. ಮತ್ತು ಮೇಘಸ್ಫೋಟ ಅಂತೀವಿ, ಕ್ಲೌಡ್ ಬರ್ಸ್ಟ್. ಹಾಂ, ಕ್ಲೌಡ್ ಬರ್ಸ್ಟ್ಲಿಂದ ಆಗುತ್ತೆ. ಸೈಕ್ಲೋನ್ಲಿಂದ ಜಾಸ್ತಿ ಡಿಸಾಸ್ಟರ್ಸ್, ನೈಸರ್ಗಿಕ ವಿಕೋಪಗಳು ಉಂಟಾಗುವಂಥ ಉಂಟಾಗ್ತಾವೆ. ಯಾಕಂದ್ರೆ ಸೈಕ್ಲೋನ್ಲಿಂದ ಒಂದು ಗಾಳಿ ವೇಗನೂ ಹೆಚ್ಚಿಗೆ ಇರುತ್ತೆ, ಮಳೆನೂ ಜಾಸ್ತಿ ಇರ್ತೈತಿ. ಸಮುದ್ರದಲ್ಲಿ ಅಲೆಗಳು ತೀವ್ರ ಆಗಿರೋದ್ರಿಂದ ಕೆಳಮಟ್ಟದ ಎಲ್ಲ ಪ್ರದೇಶಗಳು ಅದರಲ್ಲಿಂದ ಮುಳುಗಿ ಹೋಗ್ತಾವೆ, ಮತ್ತು ಮೀನುಗಾರರು ಇದರಲ್ಲಿಂದ ಅವ್ರ ಚಟುವಟಿಕೆಗಳು ನಿಂತು ಹೋಗ್ತಾವೆ. ಹೌದೌದು, ಕೆಲ ಸಂದರ್ಭದಲ್ಲಿ ಭೂಕಂಪ ಉಂಟಾದಾಗ ಈ ಸುನಾಮಿನೂ ಕೂಡ ಉಂಟಾಗ ಸಾಧ್ಯತೆ ನಾವು ಎಲ್ಲ ನೋಡಿದೀವಲ್ಲ. ಬಹಳ ಇದರಿಂದ ಕಷ್ಟ ನಷ್ಟಗಳನ್ನು ಕೂಡ ನಾವು ಅನುಭವಿಸಿದ್ವಿ. ಹೌದು ಹೌದು, ಈ ಸುನಾಮಿ ಇದರಿಂದ ಎಲ್ಲ. ಇನ್ನು ಈ ಹವಾಮಾನ ವೈಪರೀತ್ಯದಿಂದ ಉಂಟಾಗುವಂಥ ನೈಸರ್ಗಿಕ ವಿಕೋಪಗಳಿಗೆ ಒಂದು ಪರಿಹಾರ ಅಂದರೆ ಹವಾಮಾನ ಮುನ್ಸೂಚನೆ ನೀಡುವಂಥ. ಹವಾಮಾನ ಮುನ್ಸೂಚನೆ ಅಂದ್ರೆ ಏನು ಅಂತೀರಿ? ಹವಾಮಾನ ಮುನ್ಸೂಚನೆ ಅಂದ್ರೆ ವಿಜ್ಞಾನ ಮತ್ತು ತಾಂತ್ರಿಕ ಜ್ಞಾನದಿಂದ ಮುಂದಾಗುವ ಅಪಾಯಗಳನ್ನು ನಾವು ಎಚ್ಚರಿಸುವುದೇ ಇದು ಮುನ್ಸೂಚನೆ ಅಂತ ಕರಿತೀವಿ ನಾವು. ಅಂದರೆ ಈಗ ಈ ಹವಾಮಾನ ಮುನ್ಸೂಚನೆ ಹೇಗೆ ಮಾಡ್ತೀರ? ಹವಾಮಾನ ಮುನ್ಸೂಚನೆ ಸಿನಾಪ್ಟಿಕ್ ಅಬ್ಸರ್ವೇಷನ್ಸ್ ಅಂತ ಹೇಳಿದ್ದು, ಅಂದ್ರೆ ಈಗ ಸ್ಯಾಟಲೈಟ್ ಬಂದಿದೆ, ಕಂಪ್ಯೂಟರ್ ಬಂದಿದೆ, ಇವುಗಳ ಮೂಲಕ ನಾವು ಮುನ್ಸೂಚನೆ ಕೊಡ್ತೀವಿ. ಅಂದರೆ ಹವಾಮಾನದ ಯಾವ್ಯಾವ ಅಂಶಗಳನ್ನು ಪರಿಗಣಿಸ್ತೀರ ಇದಕ್ಕೆ ಮುನ್ಸೂಚನೆಗೆ? ಮುನ್ಸೂಚನೆಗೆ ಮಳೆನೂ ತೋಳ್ತೀವಿ, ಮುಖ್ಯವಾಗಿ ಉಷ್ಣಾಂಶ, ಉಷ್ಣಾಂಶ, ಗರಿಷ್ಠ ತಾಪಮಾನ, ಕನಿಷ್ಠ ತಾಪಮಾನ, ಗಾಳಿಯ ವೇಗ, ದಿಕ್ಕು, ಗಾಳಿಯ ದಿಕ್ಕು, ಗಾಳಿಯ ಒತ್ತಡ, ಹಿಂಗೆ ಬೇಕಾದಷ್ಟು ಅಂಶಗಳನ್ನು ನಾವು ಪರಿಗಣಿಸಿ ಕಂಪ್ಯೂಟರ್ ಮೂಲಕ ನಾವು ಮುಂದೆ ಹೆಂಗಾಗತ್ತೆ 24 ತಾಸು, 48 ತಾಸು, 72 ತಾಸಿನಲ್ಲಿ ಮತ್ತು 96 ತಾಸಿನಲ್ಲಿ ಮಳೆ ಅಲ್ಲಾರ್ದ ಎಲ್ಲ ಹವಾಮಾನದ ಅಂಶಗಳು ಯಾವ ರೀತಿ ಇರ್ತಾವೆ, ಮುಂದೆ ಹವಾಮಾನದ ಸ್ಥಿತಿ ಯಾವ ರೀತಿ ಇರಬಹುದು ಅನ್ನೋದು ನಾವು ಕಂಪ್ಯೂಟರ್ ಮೂಲಕ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಮತ್ತೆ ವಾಯುಭಾರ ಕುಸಿತ ಅಂತ ನಾವು ಕೇಳ್ತಾ ಇರ್ತೀವಿ, ಏನು ಈ ರೀತಿ ಅಂದ್ರೆ ಏನು? ವಾಯುಭಾರ ಕುಸಿತ ಅಂದ್ರೆ ಇಂಗ್ಲಿಷ್ನಲ್ಲಿ ಲೋ ಪ್ರೆಷರ್ ಅಂತ ಕರಿತೀವಿ ನಾವು. ಲೋ ಪ್ರೆಷರ್ ಅಂದ್ರೆ ಹವಾಮಾನದ ಒತ್ತಡ ಕಡಿಮೆ ಆದಾಗ ಅಲ್ಲೇ ಗಾಳಿ ಐತಲ್ಲ ಎಂಟಿ ಸರ್ಕ್ಯುಲೇಷನ್ ಅಲ್ಲಿ ತಿರುಗಾಕತ್ತ ಅಪ್ರದಕ್ಷಿಣವಾಗಿ, ಅದಕ್ಕೆ ನಾವು ಅಲ್ಲೇ ಇರುತ್ತೆ ಅದು, ಅಲ್ಲೇ ಕೇಂದ್ರೀಕೃತ ಆಗುತ್ತೆ. ಹಾ, ಅಲ್ಲಿ ಪ್ರೆಷರ್ ಕಡಿಮೆ ಆದಗಳನ್ನ ಸರ್ಕ್ಯುಲೇಷನ್ ಆಗಕತ್ತ ಅಲ್ಲಿ ಹವಾಮಾನ. ಅದರಿಂದ ಮಳೆ ಯಾಕೆ ಆಗಬಹುದು ಅಂತೇಳಿ? ಅದರಲ್ಲಿಂದ ಗಾಳಿ ಐತಲ್ಲ ಲೋ ಪ್ರೆಷರ್ ಆಗುವಂತ ಮ್ಯಾಲೆ ಎತ್ತದ, ಈ ತೇವಾಂಶ ಮ್ಯಾಲೆ ಎತ್ತಿದ್ದುಗಳನ್ನು ಮೋಡಗಳಾಕವು, ಮೋಡಗಳಿಂದ ಮಳೆ ಬರ್ತೈತಿ ಮತ್ತು ಗಾಳಿ ಇದೆಲ್ಲ ಆಗೋದು ಮುಖ್ಯವಾಗಿ ಲೋ ಪ್ರೆಷರ್ಲಿಂದ. ವಾಯುಭಾರ ಕುಸಿತ ಆದಂದ್ರೆ ಅಲ್ಲಿ ಸ್ಕೈ ಕ್ಲಿಯರ್ ಇರುವುದಿಲ್ಲ, ಹೈ ಪ್ರೆಷರ್ ಇತ್ತಂದ್ರೆ ಸ್ಕೈ ಕ್ಲಿಯರ್ ಇರ್ತೈತಿ. ನಾವು ಚಾರ್ಟ್ನಲ್ಲಿ ಗುರುತು ಮಾಡ್ತೀವಿ ಎಲ್ಲಿ ಹೈ ಪ್ರೆಷರ್ ಐತಿ ಎಲ್ಲಿ ಲೋ ಪ್ರೆಷರ್ ಐತಿ. ಇದರ ಮೂಲಕ ನಾವು ಹವಾಮಾನ ಮುನ್ಸೂಚನೆಗೆ ಮುಖ್ಯ ಇದು ಟೂಲ್ ಇದು. ಈಗ ಹವಾಮಾನ ಮುನ್ಸೂಚನೆಗೆ ವಿವಿಧ ಹವಾಗುಣದ ಅಂಶಗಳನ್ನು ತಾವು ಪರಿಗಣಿಸ್ತೀರ, ಇದನ್ನು ಅಳೆಯೋದಕ್ಕೆ ಏನೇನು ಉಪಕರಣಗಳನ್ನು ಬಳಸ್ತೀರ? ನಾವು ಮೊದಲು ಮ್ಯಾನ್ಯುವಲ್ ಆಗಿ ಸ್ವಂತವಾಗಿ ನಾವು ಅಬ್ಸರ್ವೇಷನ್ಸ್ ತೊಗೊಳ್ತಿದ್ವಿ, ಮಳೆ, ಉಷ್ಣತೆ, ಗಾಳಿ, ಗಾಳಿ ದಿಕ್ಕು, ವಿಜಿಬಿಲಿಟಿ, ಕ್ಲೌಡ್, ಮೋಡ, ಇವೆಲ್ಲ ಬೇಕಾದಷ್ಟು ಇವುಗಳನ್ನು ಮ್ಯಾನ್ಯುವಲ್ ಆಗಿ ತೊಗೊಳ್ತಿದ್ವಿ. ಈಗ ಇತ್ತಿತ್ತಲಾಗಿ ಆಟೋಮೆಟಿಕ್ ವೆದರ್ ಸ್ಟೇಷನ್ಸ್ ಅಂತೇಳಿ ಬಂದವು, ಪ್ರತಿ ಜಿಲ್ಲೆಯಲ್ಲಿ ನಾವು ಆಟೋಮೆಟಿಕ್ ವೆದರ್ ಸ್ಟೇಷನ್ಸ್ ಹಾಕಿವಿ. ಇದು ಸರ್ಫೇಸ್ ಲೆವೆಲ್ನಲ್ಲಿ, ಭೂಮಿಯ ಮೇಲ್ಮೈಯಲ್ಲಿ, ಮುಂದೆ ಎತ್ತರದಲ್ಲಿ ಬಲೂನ್ ಲಾಂಚ್ ಮಾಡ್ತೀವಿ ನಾವು. ಒಂದು 30-40 ಕಿಲೋಮೀಟರ್ ಹೈಟ್ ತನಕ ಬಲೂನ್ ಹೋಗುತ್ತೆ, ಹೈಡ್ರೋಜನ್ ಬಲೂನ್. ಆ ಬಲೂನ್ಗೆ ಹೈಡ್ರೋಜನ್ ತುಂಬಿರ್ತೀವಿ, ಅದು ಹಗುರವಾಗಿರೋದ್ರಿಂದ ಮ್ಯಾಲೆ ಎತ್ತುತ್ತ. ಅದಕ್ಕೆ ನಾವು ಅದಕ್ಕೆ ಒಂದು ಇನ್ಸ್ಟ್ರೂಮೆಂಟ್ ಕಟ್ಟಿರ್ತೀವಿ, ಅದಕ್ಕೆ ಎಲ್ಲ ಸೆನ್ಸರ್ಸ್ ಇರ್ತಾವೆ. ಅದಕ್ಕೆ ಪ್ರೆಷರ್ ಸೆನ್ಸರ್ ಇರ್ತೈತಿ, ಟೆಂಪರೇಚರ್ ಇರ್ತೈತಿ, ಡ್ಯೂ ಪಾಯಿಂಟ್ ಟೆಂಪರೇಚರ್ ಇರ್ತೈತಿ. ಅಂದ್ರೆ ಮ್ಯಾಲೆ ಹೋದಾಗೆಲ್ಲ ಪ್ರತಿಯೊಂದು ಲೆವೆಲ್ನಲ್ಲಿ ಎಷ್ಟೆಷ್ಟು ಟೆಂಪರೇಚರು, ಗಾಳಿ ಮತ್ತು ಗಾಳಿ ದಿಕ್ಕಿ ಹೆಂಗೆ ಹೆಂಗೆ ಇರ್ತೈತಿ ಅನ್ನೋದು ನಮಗೆ ಅದರ ಡೇಟಾ ಕೊಡ್ತೈತಿ, ಬರ್ತಾ ಇರುತ್ತೆ. ಹ್ಞೂ, ಕಂಪ್ಯೂಟರ್ನಲ್ಲಿ ಡೇಟಾ ಬರ್ತಾ. ದೇಶದೊಳಗೆ ಸುಮಾರು 40 ಸ್ಟೇಷನ್ಸ್ ಅದಾವೆ. ಇಲ್ಲಿ ನಮ್ಮ ಕರ್ನಾಟಕದಲ್ಲಿ 3 ಅದಾವೆ, ಒಂದು ಬೆಂಗಳೂರಿನಲ್ಲಿದೆ, ಮಂಗಳೂರು ಮತ್ತು ಗದಗಿನಲ್ಲಿದೆ. ಈ 3 ಸ್ಟೇಷನ್ಸು RSRW ಸ್ಟೇಷನ್ಸ್ ಅಂತ ಕರಿತೀವಿ. ಅಂದರೆ GPS ರೇಡಿಯೋ ಸೊಂಡೆ ರೇಡಿಯೋ ವಿಂಡ್ ಅಂತ ಕರಿತಿದ್ದರು ಮೊದಲ. ಇದನ್ನು ಏವಿಯೇಷನ್ ಪರ್ಪಸ್ಗೆ ಯೂಸ್ ಮಾಡ್ತಿದ್ರು. ಈ ಬೇಸಿಕ್ ಡೇಟಾ ಎಲ್ಲ ಕ್ಷೇತ್ರಗಳಲ್ಲಿ ಅನ್ವಯ ಆಗುತ್ತೆ. ಈಗ ಗದಗ್ಗು, ಬೆಂಗಳೂರು, ಮಂಗಳೂರು, ಹಾಂ, ಈ 3 ಕಡೆ ಇವು ಅದಾವು. ಮುಂದೆ ಸ್ಯಾಟಲೈಟ್ ಪಿಕ್ಚರ್ಸ್ ನಮಗೆ ಬರ್ತಾವು, ಮತ್ತು ರೇಡಾರ್ ಪಿಕ್ಚರ್ಸು, ಮತ್ತು ರೇಡಾರು ಕೂಡ ಬೇಕಾದಷ್ಟು ರೇಡರ್ಸ್ ಹಾಕಿವಿ ನಾವು. ಚೆನ್ನೈ, ಕೊಚೀನು, ಗೋವಾ, ಹೈದರಾಬಾದು, ಈ ಸುತ್ತಮುತ್ತಲಿನ ರೇಡಾರ್ ಪಿಕ್ಚರು ನಮಗೆ ಹೆಲ್ಪ್ ಆಗ್ತದೆ. ಈಗ ಆಟೋಮೆಟಿಕ್ ವೆದರ್ ಸ್ಟೇಷನ್ಸ್ ಅಂತ ಹೇಳಿರಿ, ಸ್ವಯಂಚಾಲಿತ ಹವಾಮಾನ ಕೇಂದ್ರಗಳು ಅಂತ, ಇವು ಎಲ್ಲೆಲ್ಲಿದ್ದಾವೆ, ಎಷ್ಟಿದಾವೆ ನಮ್ಮ ಎಲ್ಲಾ ಜಿಲ್ಲೆಗಳಲ್ಲೂ ಇದಾವೆ? ಎಲ್ಲಾ ಜಿಲ್ಲೆಗಳಲ್ಲಿ ಹಾಕಿವಿ ನಾವು ಕರ್ನಾಟಕದಲ್ಲಿ. ಅಲ್ಲಿಂದನೂ ಕೂಡ ನಿಮಗೆ ಡೇಟಾ ಬರ್ತಾ? ಡೇಟಾ ಬರ್ತೈತೆ ನಮಗೆ. ಇದು ಆಟೋಮೆಟಿಕ್ ವೆದರ್ ಸ್ಟೇಷನ್ಸ್ ಬಹಳ ಮುಖ್ಯ, ಯಾಕಂದ್ರೆ ಕೆಲವೊಂದು ರಿಮೋಟ್ ಪ್ಲೇಸ್ನಲ್ಲಿ ಜನ ಇರಗಲ್ಲ, ನಾವು ಆಟೋಮೆಟಿಕ್ ವೆದರ್ ಸ್ಟೇಷನ್ಸ್ ಹಾಕಿದ್ರೆ ನಮ್ಗೆ ಆಟೋಮೆಟಿಕ್ಲೇ ನಮಗೆ ಡೇಟಾ ಬರುತ್ತೆ. ರಿಮೋಟ್ ಪ್ಲೇಸ್ನಲ್ಲಿ ಭಾರಿ ಇಂಪಾರ್ಟೆಂಟ್ ಇದೆ. ಯಾವ್ಯಾವ ಇಲಾಖೆಗಳಿಗೆ ಈ ದತ್ತಾಂಶಗಳನ್ನು ತಾವು ಒದಗಿಸ್ತೀರಾ? ಯಾಕೆಂದ್ರೆ ಈಗ ನಮ್ಮಲ್ಲಿ ಬೆಳೆ ವಿಮೆ ಯೋಜನೆ ಇದೆ, ಅವ್ರಿಗೆ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ, ಮತ್ತೆ ಅದರಲ್ಲಿ ಈ ಮಳೆ ಅಂಶ ಬಹಳ ಪರಿಗಣಿಸ್ತಾರೆ. ಹೌದೌದು, ಮತ್ತೆ ಹವಾಮಾನ ಆಧಾರಿತ ಬೆಳೆ ವಿಮಾ ಯೋಜನೆ ಅಂತಾನೆ ಇದೆ. ಹೌದೌದು, ಅವ್ರಿಗೆಲ್ಲ ನೀವು ಅವ್ರಿಗೆಲ್ಲ ಕೊಡ್ತೀವ್ರಿ? ಕೃಷಿ ಇಲಾಖೆ ಕೊಡ್ತೀವಿ, ನೀರಾವರಿ ಇಲಾಖೆ, ವಿಪತ್ತು ನಿರ್ವಹಣೆ, ಬೆಳೆ ವಿಮೆ, ಇದಕ್ಕೆ ಸಂಬಂಧಪಟ್ಟದ್ದು ಅಂಶಗಳೆಲ್ಲ ಅವರು ನಿಮ್ಮ ಹತ್ರನೇ ತಗೊಳ್ತಾರೆ. ಬೆಳೆ ವಿಮೆ ಪರಿಹಾರವನ್ನು ನಿರ್ಧಾರ ಮಾಡುವ ಡೇಟಾ ಉಪಯೋಗ ಮಾಡ್ತಾರೆ. ಇನ್ನು ಮುಖ್ಯವಾಗಿ ಈ ಹವಾಮಾನ ಮುನ್ಸೂಚನೆಯ ನಿಖರತೆ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವ್ಯಾವು ಅಂತೀರಿ? ಇವ ಮುಖ್ಯವಾಗಿ ವಾಯುವಿನ ಒತ್ತಡ, ಗಾಳಿ, ಗಾಳಿಯ ದಿಕ್ಕು, ಇದು ಮುಖ್ಯವಾಗಿ ಅವಲಂಬನವಾಗಿರುತ್ತೆ. ಅಂದ್ರೆ ಇತ್ತೀಚೆಗೆ ಹೊಸ ಹೊಸ ತಂತ್ರಜ್ಞಾನಗಳು ಬಂದ ಮೇಲೆ ನಿಖರತೆ ಚೆನ್ನಾಗಿದೆ ಅಂತ? ನಿಖರತೆ ಈಗ ಕಂಪ್ಯೂಟೇಷನಲ್ ಪವರ್ ಜಾಸ್ತಿ ಆಗಿರೋದ್ರಿಂದ ನಾವು ಸೂಪರ್ ಕಂಪ್ಯೂಟರ್ಸ್ ಎಲ್ಲ ಯೂಸ್ ಮಾಡಿ ನಾವು ಹವಾಮಾನ ಮುನ್ಸೂಚನೆಯನ್ನು ಕೊಡ್ತೀವಿ. ಅದರಲ್ಲಿಂದ ಇತ್ತಿತ್ತಲಾಗಿ ನಿಖರತೆ ಜಾಸ್ತಿ ಆಗಿದೆ. ಅದು ಸೈಕ್ಲೋನ್ ವಾರ್ನಿಂಗ್ನಲ್ಲಿ ನಮ್ಮ ದೇಶ ಇಡೀ ಪ್ರಪಂಚಕ್ಕೆ ಅಗ್ರಸ್ಥಾನದಲ್ಲಿದೆ, ಇಡೀ ಹೆಸರುವಾಸಿ ಆಗಿದೆ. ನಾವು ಸೈಕ್ಲೋನ್ ಕರೆಕ್ಟಾಗಿ ನಾವು ನಿಖರವಾಗಿ ಹೇಳ್ಬೋದು. ಕೆಲವು ಸಂದರ್ಭದಲ್ಲಿ ಅಷ್ಟು ಅದು ಯಶಸ್ವಿ ಆಗಲ್ಲ ಮುನ್ಸೂಚನೆ, ಇದಕ್ಕೆ ಏನು ಕಾರಣಗಳು ಅಂತೀರಿ? ಮುಖ್ಯವಾಗಿ ಒಮ್ಮೆ ಅಬ್ಸರ್ವೇಷನಲ್ ನೆಟ್ವರ್ಕ್ನು ಸ್ವಲ್ಪ ಕಡಿಮೆ ಇರ್ತೈತೆ ನಮ್ದು, ಮತ್ತು ಸೈನ್ಸು ಇನ್ನೂ ಬೆಳವಣಿಗೆ ಆಗ್ಬೇಕು ಮುಂದೆ, ಮತ್ತು ಸ್ಯಾಟಲೈಟ್ ಡೇಟಾನು ಇನ್ನೂ ಅದರದ್ದು ನಿಖರತೆ ಹೆಚ್ಚಿಗೆ ಆದಾಗೆಲ್ಲ ಮುಂದಿನ ದಿನಗಳಲ್ಲಿ ಹಠಾತ್ ಬದಲಾವಣೆನೂ ಇದಕ್ಕೆ ಕಾರಣ ಆಗ್ಬೋದು ಅಂತೀರಿ? ಹಾಂ, ಇದು ನಮ್ಮ ಉಷ್ಣವಲಯದಲ್ಲಿ ಹಠಾತ್ ಬದಲಾವಣೆನೂ ಒಂದು ಮುಖ್ಯ ಕಾರಣ. ನಮ್ಮ ಟ್ರಾಪಿಕಲ್ ಕಂಟ್ರಿ ಅಂತ ಕರಿತೀವಲ್ಲ, ಇಲ್ಲಿ ಸಡನ್ ಆಗಿ ಹವಾಮಾನ ಚೇಂಜ್ ಆಗಿಬಿಡ್ತೈತೆ ರೀ. ಯಾಕಂದ್ರೆ ಇಲ್ಲಿ ಒಂದದ್ದು ಕೊರಲಿಯ ಸ್ಪೋರ್ಟ್ಸ್ ಕಡಿಮೆ ಇರ್ತೈತಿ, ಮತ್ತು ಸೋಲಾರ್ ಎನರ್ಜಿ ಹೆಚ್ಚಿಗೆ ಇರ್ತೈತಿ, ಇಲ್ಲಿ ಬಿಸಿಲು ಇರೋದ್ರಿಂದ ಥಂಡರ್ ಸ್ಟಾರ್ಮ್ ಜಾಸ್ತಿ ಬೆಳವಣಿಗೆ ಆಕಾವು. ಈ ಥಂಡರ್ ಸ್ಟಾರ್ಮದ ಅವಧಿ ಬರೀ 1-1.5 ತಾಸು ಅಷ್ಟೇ ಇರ್ತೈತಿ, ಅದರದ್ದು ವಿಸ್ತಾರ ಅಷ್ಟ ಒಂದು 3-4 ಕಿಲೋಮೀಟರ್, 10-20 ಕಿಲೋಮೀಟರ್ ಅಷ್ಟ ಉದ್ದಾಳತೆ ಇರ್ತೈತಿ. ಏಪ್ರಿಲ್ ಮೇದಲ್ಲಿ ಇಲ್ಲೇ ಒಂದು ಸಣ್ಣ ಪ್ರದೇಶದಾಗ ಮಳೆ ಆತಂದ್ರೆ ಇನ್ನೊಂದು ಕಡೆ ನಾವು ಮಳೆ ಕಾಣಕ್ಕಾಗಲ್ಲ ಇದನ್ನು. ಹೌದು, ಇದನ್ನು ನಾವು ಸ್ಯಾಟಲೈಟ್ ಪಿಕ್ಚರ್ನಲ್ಲಿ ಇದನ್ನು ಕ್ಯಾಪ್ಚರ್ ಮಾಡಿಕೊಳ್ಳೋದಾಗಲಿ ಆಗಲ್ಲ, ನ್ಯೂಮರಿಕಲ್ ವೆದರ್ ಪ್ರಿಡಿಕ್ಷನ್ ಮಾಡೆಲ್ನಲ್ಲಿ ಸ್ವಲ್ಪ ಕ್ಯಾಪ್ಚರ್ ಮಾಡಿಕೊಳ್ಳೋಕ್ಕಾಗಲ್ಲ, ಇದರಿಂದ ನಮಗೆ ಸ್ವಲ್ಪ ಕಷ್ಟ ಆಗುತ್ತೆ. ಆದ್ರೂ ನಾವು 100-90% ನಾವು ಮುನ್ಸೂಚನೆಯನ್ನು ಸರಿಯಾಗಿ ಕೊಡ್ತೀವಿ. ಅಂದ್ರೆ ಈಗ ಹವಾಮಾನ ಮುನ್ಸೂಚನೆಯಲ್ಲಿ ಎಷ್ಟು ವಿಧಗಳಿದಾವೆ ಅಂತೀರಿ? ಹವಾಮಾನ ಮುನ್ಸೂಚನೆಯಲ್ಲಿ ಒಂದೇದ್ದು ನೌ ಕಾಸ್ಟಿಂಗ್ ಅಂತ ಕೊಡ್ತೀವಿ, ಒಂದು 24 ತಾಸಿನೊಳಗೆ ಏನೋ ಒಂದು ಆಗತ್ತೆ ಅನ್ನೋದು, ಇದು ನಿಖರತೆ ಜಾಸ್ತಿ ಇರ್ತೈತಿ. ನೌ ಕಾಸ್ಟಿಂಗ್ ಅಂತ ಕೊಡ್ತೀವಿ. ಮುಂದೆ ಶಾರ್ಟ್ ರೇಂಜ್ ಅಂತ ಕೊಡ್ತೀವಿ, 2-3 ದಿವಸಗಳಲ್ಲಿ ಎಷ್ಟಾಗ್ತಾ. ಮುಂದೆ ಮೀಡಿಯಂ ರೇಂಜ್ ಫೋರ್ಕಾಸ್ಟ್ ಅಂತ ಕೊಡ್ತೀವಿ, ಮಧ್ಯಮ ಅವಧಿ, ಇದು ರೈತರಿಗೆ ಬಹಳ ಮುಖ್ಯ, 5 ದಿವಸದಾಗ ಏನಾಗತ್ತ ಅನ್ನೋದು. ಮುಂದೆ ಎಕ್ಸ್ಟೆಂಡೆಡ್ ರೇಂಜ್ ಫೋರ್ಕಾಸ್ಟ್ ಅಂದ್ರೆ 15 ದಿವಸದಾಗ ಏನಾಗತ್ತ. ಇನ್ನೊಂದು ಮನ್ಸೂನ್ಗೆ ಪೂರಾ ಒಂದು ಮುನ್ಸೂಚನೆ ಕೊಡ್ತೀವಿ. ಇದಕ್ಕೆ ಲಾಂಗ್ ರೇಂಜ್ ಫೋರ್ಕಾಸ್ಟ್ ಅಂತ ಕೊಡ್ತೀವಿ ನಾವು. ಇನ್ನು ನಮ್ಮ ಸಾರ್ವಜನಿಕರು ಈ ಮುನ್ಸೂಚನೆಗಳನ್ನು ಹೇಗೆ ಪಡ್ಕೋಬಹುದು ಅಂತೀರಿ? ಸಾರ್ವಜನಿಕರು ಮುನ್ಸೂಚನೆಯನ್ನು ಪತ್ರಿಕೆಗಳಲ್ಲಿ, ಆಲ್ ಇಂಡಿಯಾ ರೇಡಿಯೋ, ದೂರದರ್ಶನ, ಹೌದು, ಎಲ್ಲ ಟಿವಿ ಮಾಧ್ಯಮಗಳಲ್ಲಿ ಅವರು ಸಿಗಬಹುದು, ಮತ್ತು ಇಂಟರ್ನೆಟ್ನಲ್ಲಿ ಕೇಳಬಹುದು, ಮತ್ತು ಆಫೀಸಿಗೆ ಫೋನ್ ಮಾಡಿ ಅವರು ಹವಾಮಾನವನ್ನು ತಿಳ್ಕೋಬಹುದು. ಅಂದರೆ ಈ ಜಾಲತಾಣದಲ್ಲೂ ಪಡ್ಕೋಬಹುದು? ಹಾಂ, ಪಡ್ಕೋಬಹುದು. IMD ಬೆಂಗಳೂರು ಅಂತೇಳಿ ಗೂಗಲ್ನಲ್ಲಿ ಹೋಗಿ ನಮ್ಮ ಆಫೀಸ್ ವೆಬ್ಸೈಟ್ನಲ್ಲಿ ಅವರೆಲ್ಲ ನಮಗೆಲ್ಲ ಮುನ್ಸೂಚನೆಗಳು ಅದರಲ್ಲಿ ಅಪ್ಲೋಡ್ ಆಗಿರ್ತಾವೆ. ಅದರಲ್ಲಿ ಬೇಕಾದಷ್ಟು ವಿಷಯಗಳದಾವೆ, ಅವ್ರನ್ನ ತಿಳ್ಕೋಬಹುದು. ಮೀನುಗಾರರಿಗೆ ಎಚ್ಚರಿಕೆ ಇವೆಲ್ಲನೂ ಕೂಡ ಇರುತ್ತೆ, ಎಲ್ಲವೂ ಅದರಾಗಿರ್ತಾವೆ. ಮತ್ತೆ ಮೊಬೈಲ್ ಆ್ಯಪ್ಗಳು ಕೂಡ ಏನಾದರೂ ಬಂದಿದೆ? ಹೌದು, ಮೊಬೈಲ್ ಆ್ಯಪ್ಸು ಅದಾವೆ. ಒಂದು ಮೌಸಮ್ ಅಂತ ಇದೆ, ಮೇಘದೂತ್ ಅಂತ ಇದೆ, ದಮನಿ ಅಂತೇಳಿ ಆ್ಯಪ್ಸ್ ಅದಾವೆ. ಇವನ್ನ ಆ್ಯಪ್ಸ್ ತಮ್ಮ ಸ್ಮಾರ್ಟ್ ಫೋನ್ನಲ್ಲಿ ಇನ್ಸ್ಟಾಲ್ ಮಾಡಿಕೊಂಡು ಇದನ್ನ ಪಡ್ಕೋಬಹುದು. ಇನ್ನು ನಮ್ಮ ಸಾಮಾನ್ಯವಾಗಿ ಈಗ ಏಪ್ರಿಲ್ ಮೇ ತಿಂಗಳಲ್ಲಿ ಪೂರ್ವ ಮುಂಗಾರು ಅಂತ ನಾವು ಕರಿತೀವಿ. ಹೌದು, ಆವಾಗ ಸ್ವಲ್ಪ ಮಳೆನೂ ಕೂಡ ಆಗುತ್ತೆ. ಆಗುತ್ತೆ. ಆ ಮಳೆ ಜೊತೆಗೆ ಈ ಗುಡುಗು, ಸಿಡ್ಲು, ಮಿಂಚು ಇದೆಲ್ಲ ಬಹಳ ಪ್ರಖರವಾಗಿರುತ್ತೆ. ಇದಕ್ಕೇನು ಕಾರಣ ಅಂತೀರಿ? ಲ್ಯಾಂಡ್ ಮತ್ತು ಓಷನ್ ಎರಡು ಹೀಟಿಂಗ್ ಜಾಸ್ತಿ ಆಗಿರುವುದರಿಂದ, ಮತ್ತು ಹ್ಯೂಮಿಡಿಟಿ ಜಾಸ್ತಿ ಇದ್ದಾಗ ವರ್ಟಿಕಲಿ ಕ್ಲೌಡ್ಸ್ ಡೆವಲಪ್ ಆಗ್ತವೆ. ಓಹೋ, ಅಂದ್ರೆ 12-16 kilometers ಹೈಟ್ ತನ ಕ್ಲೌಡ್ಸ್ ಬೆಳೀತಾವೆ. ಇದಕ್ಕೆ ಕ್ಯುಮುಲೋ ನಿಂಬಸ್ ಕ್ಲೌಡ್ಸ್ ಅಂತ ಕರಿತೀವಿ ನಾವು. ಇವು ಭಾರಿ ಅಪಾಯಕಾರಿ. ಇದರಲ್ಲಿಂದ ಗಾಳಿನು ಸ್ಪೀಡ್ ಜಾಸ್ತಿ ಇರ್ತೈತಿ, ಮತ್ತು ಇದರಲ್ಲಿಂದ ಒಮ್ಮೆ ಮಳೆನೂ ಜಾಸ್ತಿ ಆಗುತ್ತೆ, ಸಿಡ್ಲು ಕೂಡ ಆಗುತ್ತೆ. ಸಿಡ್ಲು ಕೂಡ ಜಾಸ್ತಿ ಆಗೋದು ಏಪ್ರಿಲ್ ಮೇ, ಮತ್ತು ಮನ್ಸೂನ್ ಆರಂಭಿಕ ಸ್ಥಿತಿಗಳಲ್ಲಿ ಭಾರಿ ತೀವ್ರತೆ ಇರ್ತೈತಿ. ನಮ್ಮ ರೈತರು ಜಮೀನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಹೌದು, ಕುರಿಗಳು ಮೇಯಿಸ್ತಾ ಇರ್ತಾರೆ, ಹೌದೌದು, ಎಮ್ಮೆ ಹಸುಗಳು ಇವನ್ನೆಲ್ಲ ಮೇಯಿಸೋ ಸಂದರ್ಭದಲ್ಲೇ ಮಳೆ ಪ್ರಾರಂಭ ಆಗ್ಬಿಡುತ್ತೆ. ಆದಾಗ ಅವರು ಸ್ವಲ್ಪ ಸುರಕ್ಷಿತ ಸ್ಥಳದಲ್ಲಿ ಇರೋದು ಭಾಳ ಒಳ್ಳೆಯದು. ಯಾವುದು ಸುರಕ್ಷಿತ ಸ್ಥಳ ಜಮೀನಿನಲ್ಲಿ ಅಂತೀರಿ? ಜಮೀನಿನಲ್ಲಿ ಅಷ್ಟು ಸುರಕ್ಷಿತ ಸ್ಥಳಗಳು ಇರಗಲ್ಲ, ಅದು ಹತ್ತಿರದಾಗ ಮನೆ ಇದ್ರ ಸ್ವಲ್ಪ ಇದನ್ನ ಮಾಡ್ಕೋಬಹುದು. ಮರದ ಕೆಳಗಡೆ ನಿಂತ್ಕೋಬಹುದಾ? ಸುರಕ್ಷಿತ ಮರದ ಕೆಳಗಡೆ ನಿಂತ್ಕೊಳ್ಳೋದು? ಮರಕ್ಕೂ ಒಮ್ಮೆ ಸಿಡ್ಲು ಬೆಳಿಬಹುದು, ಗಾಳಿನ ಬೀಸಿ ಗಿಡ ಮರಗಳು ಬೀಳ್ತಾವ, ಅದರಿಂದ ಮರದ ಸುರಕ್ಷಿತ ಅಲ್ಲ. ಸುರಕ್ಷಿತ ಅಲ್ಲ, ತೆರೆದ ಒಂದು ಜಮೀನಲ್ಲಿರೋದೇ ಒಳ್ಳೇದು ಅಂತೀರ ಟೈಪ್? ಅಂದ್ರೆ ಗಾಳಿ ಬಯಲು ಪ್ರದೇಶದಲ್ಲಿ, ಹೌದು ಹೌದು, ಅಂದ್ರೆ ಮನೆಯಲ್ಲಿರೋದೇ ಒಳ್ಳೇದು ಅಂತೀರಿ? ಏನಾದ್ರೂ ಯಾವ್ದಾನ ಕಟ್ಟಡ ಇಂಥದ್ದಿದ್ರೆ? ಹೌದು, ಕಟ್ಟಡ ಇದ್ರೆ ಬಹಳ ಒಳ್ಳೇದು. ಯಾಕಂದ್ರೆ ಈ ಒಂದು ಸಂದರ್ಭದಲ್ಲೇ ಹೆಚ್ಚು ಈ ಸಿಡಿಲಿನ ಒಂದು, ಹೌದು, ಪ್ರತಿ ವರ್ಷ ನಾವು ನೋಡ್ತಿರ್ತೀವಲ್ಲ ಈ ಗುಡುಗು ಸಿಡಿಲಿಂದ ಜನ ಸಾವು ಹೆಚ್ಚಿ. ಅವರು ಸ್ವಲ್ಪ ಹವಾಮಾನ ಮುನ್ಸೂಚನೆ ಕಡೆಗೆ ಗಮನ ಕೊಡಬಹುದು, ಗಮನ ಕೊಡ್ಬೇಕು ಅವರು. ಅವರು ಆಕಾಶ ನೋಡಿ ತಾವೇ ನಿರ್ಧಾರ ಮಾಡಿಕೊಂತಾರೆ ಅವರು, ಬಹಳ ಜನ ರೈತರು, ಅವ್ರಿಗೆ ಗೊತ್ತಿರ್ತೈತೆ ಅದು. ಹಿಂಗಾಗಿ ಎಷ್ಟೋ ಜನ ರಕ್ಷಣೆ ಪಡಿತಾರೆ ತಮ್ಮ ಒಂದು ಸ್ವಂತ ಜ್ಞಾನದಿಂದ. ಕ್ಲೌಡ್ಸ್ ಹ್ಯಾಂಗ್ ಡೆವಲಪ್ ಆಕವು ಅದ್ರ ಬಗ್ಗೆ ಅವ್ರಿಗೆ ನಾಲೆಜ್ ಇರುತ್ತೆ. ಇವತ್ತು ಯಾಕೋ ಬಿಸಿಲು ಬಹಳ ಜೋರಾಗಿದೆಯೇ, ಸಂಜೆಗೆ ಮಳೆ ಬಂದರೂ ಬರ್ಬೋದು ಅಂತಲೇ ಮಾತಾಡ್ಕೊಳ್ತಿರ್ತಾರೆ. ಬಿಸಿಲಿನ ಜಳ ಜಾಸ್ತಿ ಇದ್ದಾಗ ಒಂದು ಸ್ವಲ್ಪ ಮಳೆ ಬರೋ ಸಾಧ್ಯತೆ, ಅಲ್ಲಲ್ಲಿ ಲೋಕಲ್ ಆಗಿ ಸ್ವಲ್ಪ ಬರ್ಬೋದು ಅಷ್ಟೇ, ಅತಿಯಾದ ಏನ ಮಳೆ ಇಲ್ಲ. ಒಟ್ಟಾರೆ ನಮ್ಮ ಕೇಳುಗರಿಗೆ ಏನು ಹೇಳೋದಕ್ಕೆ ಇಚ್ಛೆ ಪಡ್ತಾರೆ ಈ ಸಂದರ್ಭದಲ್ಲಿ ಪಾಟೀಲ್ ಅವರೇ? ಕೇಳುಗರು ಮುಖ್ಯವಾಗಿ ಹವಾಮಾನದ ಮುನ್ಸೂಚನೆಗಳನ್ನು ಮತ್ತು ಪ್ರಸ್ತುತ ಹವಾಮಾನದ ಪರಿಸ್ಥಿತಿಗಳನ್ನು ನೋಡಿಕೊಂಡು ತಾವು ತಮ್ಮ ವಿವಿಧ ಚಟಗಳನ್ನು ನಿರ್ಧರಿಸುವುದರಿಂದ ತಾವು ಟೈಮ್ ಉಳಿಸ್ಕೋಬಹುದು, ತಮ್ಮ ದುಡ್ಡು ಕೂಡ ಉಳಿಸ್ಕೋಬಹುದು. ಹೌದೌದು, ಕೆಲವರೆಲ್ಲ ಮನೆಗಳು ಕಟ್ತಾ ಇರ್ತಾರೆ, ಚಾವಣಿಗಳಿಗೆ ಹೌದು ಕಾಂಕ್ರೀಟ್ ಹಾಕುವಾಗ ಆಗ್ತಿರ್ತಾರ್ರಿ. ಅಂತ ಸಂದರ್ಭದಲ್ಲಿ ಮಳೆ ಬಂತು ಅಂದ್ರೆಲ್ಲ ಅದು ಹೌದು ಕೊಚ್ಕೊಂಡು ಹೋಗೋದು ಸಾಧ್ಯತೆ ಇರುತ್ತೆ. ಹೌದೌದು, ಸಿಮೆಂಟ್ ಹಾಕ್ತಿರ್ತಾರ ಕಾಂಕ್ರೀಟ್. ಅವರು ಇಂಥವನ್ನ ಗಮನಿಸೋದು ಒಳ್ಳೇದು ಅಂತ. ಹೌದು, ಗಮನಿಸೋದು ಒಳ್ಳೇದು. ಆತ್ಮೀಯ ಕೇಳಿದರೆ ತಮಗೆ ಈ ಹವಾಮಾನದ ಬಗ್ಗೆ, ಹವಾಮಾನ ಮುನ್ಸೂಚನೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ನಮ್ಮ ಭಾರತೀಯ ಹವಾಮಾನ ಇಲಾಖೆಯ ದೂರವಾಣಿ ಸಂಖ್ಯೆಯನ್ನು ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 2221118. STD ಕೋಡ್ 080. ಭಾರತೀಯ ಹವಾಮಾನ ಇಲಾಖೆಯ ಈ ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 2221118. STD ಕೋಡ್ 080. ತುಂಬ ಸಂತೋಷ ಪಾಟೀಲ್ ಅವರೇ, ತಾವು ಇದುವರೆಗೂ ನಮ್ಮ ಕೇಳುಗರಿಗೆ ಈ ವಿಶ್ವ ಹವಾಮಾನ ದಿನದ ಸಂದರ್ಭದಲ್ಲಿ ಈ ಹವಾಮಾನ ಮತ್ತು ಹವಾಮಾನ ಮುನ್ಸೂಚನೆಯ ವಿವಿಧ ಆಯಾಮಗಳ ಬಗ್ಗೆ ಒಂದು ಪರಿಚಯವನ್ನು ಮಾಡಿಕೊಟ್ಟಿದ್ದೀರಾ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ನಮಸ್ಕಾರ.

ಕೋಲ್ಕತ್ತಾದ ವಿಕ್ಟೋರಿಯಾ ಮೆಮೋರಿಯಲ್ ಹಾಲ್ನಲ್ಲಿ ಬಿಪ್ಲೋಬಿ ಭಾರತ್ ಗ್ಯಾಲರಿಯನ್ನ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಉದ್ಘಾಟಿಸಿ ಮಾತನಾಡುತ್ತಾರೆ. ಈ ಕಾರ್ಯಕ್ರಮದ ಆಜ್ ಶಹೀದ್ ದಿವಸ್ ಕೆ ಅವಸರ್ ಪರ್ ಮಾನನೀಯ ಪ್ರಧಾನ ಮಂತ್ರಿ ಶ್ರೀ ನರೇಂದ್ರ ಮೋದಿ ವಿಡಿಯೋ ಕಾನ್ಫರೆನ್ಸಿಂಗ್ ಕೆ ಮಾಧ್ಯಮ ಸೆ ಕೋಲ್ಕತ್ತಾ ಕೆ ವಿಕ್ಟೋರಿಯಾ ಮೆಮೋರಿಯಲ್ ಹಾಲ್ ಮೇ ಬಿಪ್ಲೋಬಿ ಭಾರತ್ ಗ್ಯಾಲರಿ ಕಾ ಉದ್ಘಾಟನ್ ಕರೆಂಗೇ ಔರ್ ಸಂಬೋಧಿತ್ ಭಿ ಕರೆಂಗೇ. ಹಮ್ ದೇಖ್ ಪಾ ರಹೇ ಹೈ ಭುವನ್ ಕಿ ಮಾನನೀಯ ಪ್ರಧಾನ ಮಂತ್ರಿ ವಿಡಿಯೋ ಕಾನ್ಫರೆನ್ಸಿಂಗ್ ಕೆ ಮಾಧ್ಯಮ ಸೆ ಜುಡ್ ಚುಕೆ ಹೈ ಹಮಾರೆ ಸಾಥ್. श्री जगदीप धनखड़ जी और जो शैलेंद्र नाथ सन्याल जी जो फ्रीडम फाइटर है उनका परिवार के डॉक्टर संदीप सन्याल जी और सौरभ सन्याल जी उनका परिवार और नेताजी सुभाष चंद्र बोस जी के परिवार से चंद्र कुमार बोस और उनका परिवार को और इसके साथ साथ जो इस कार्यक्रम में भाग लेने वाले सभी केंद्र सरकार के वेस्ट बंगाल सरकार के अधिकारियों को और मीडिया के मित्रों को देवियों और सज्जनों को मैं कलकत्ता शहर से आए हुए सभी भाइयों को बहनों को मेरा नमस्कार करते हुए मैं स्वागत करता हूं. आज शहीद दिवस है. स्वतंत्र सेनानी शहीद सुखदेव शहीद राजगुरु शहीद भरत सिंह का बलिदान का दिवस है. आज इस मंच से बंगाल के धरती को सुपुत्र रविंद्रनाथ ठाकुर स्वामी विवेकानंदा सुभाष चंद्र बोस डॉक्टर श्यामा प्रसाद मुखर्जी अरविंद घोष बंकिम चंद्र बोस खुदीराम बोस बसु जतीन राज बिहारी बोस जैसे अनेक महापुरुषों का नमन करता हूं. मित्रों विश्व के लिए भारत एक एंशिएंट हेरिटेज टूरिज्म का केंद्र है. आदरणीय प्रधानमंत्री जी श्री नरेंद्र मोदी जी भारत के विरासत और विकास को साथ साथ लेकर चल रही हैं. आज गर्व से कह सकते हैं देश के प्राचीन विरासत का